ಹೆಸರು ಡಾಕ್ಟರ್ ರೈತರು ಬಹಳಷ್ಟು ಕಷ್ಟಗಳನ್ನು ಅನುಭವಿಸುವುದುಂಟು. ಯಾಕೆಂದ್ರೆ ಕೊಯ್ಲಿಕ್ಕೆ ಸುಮಾರು 15 ಸಸ್ಯಗಳು ಬರ್ತವೆ. ಸೊ ಕಟಾವಿಗೆ ಒಂದು ವಿಧಾನ ಅಂತಂದ್ರೆ ಸಾಂಪ್ರದಾಯಿಕ ವಿಧಾನದಲ್ಲಿ ಕೈಯಿಂದ ಕಟಾವು ಮಾಡುವಂಥದ್ದು ನಾವು ಸಾಮಾನ್ಯವಾಗಿ ನೋಡುವಂಥದ್ದು. ಮತ್ತೆ ಸಣ್ಣ ಪ್ರಮಾಣದಲ್ಲಿ ಕಟಾವು ಮಾಡೋದಕ್ಕೆ ಯಂತ್ರಗಳು ಈಗಾಗಲೇ ಲಭ್ಯವಿದ್ದಾವೆ. ಸೊ ಅದನ್ನ ರೀಪರ್ಸ್ ಅಂತೇಳಿ ಕಟಾವು ಮಾಡಿ ಒಂದು ಬದಿಗೆ ಹಾಕುವಂತಹ ಒಂದು ಕಟಾವಿನ ಯಂತ್ರಗಳು ಈ ಸಣ್ಣ ಯಂತ್ರಗಳಾಗಿರುತ್ತದೆ. ಕೇವಲ 1 ಗಂಟೆ ಸಮಯದಲ್ಲಿ ಸುಮಾರು 1-1.5 ಲೀಟರ್ ಡೀಸೆಲ್ ಅಥವಾ ಪೆಟ್ರೋಲಿನ ಸಹಾಯದಿಂದ ಕಟಾವು ಮಾಡುವಂತಹ ಸಣ್ಣ ಯಂತ್ರಗಳು ಈಗಾಗಲೇ ಮಾರುಕಟ್ಟೆಯಲ್ಲಿ ಲಭ್ಯ ಇದ್ದಾವೆ. ಇದರ ಒಂದು ಸದುಪಯೋಗವನ್ನು ಪಡಿಸ್ಕೋಬಹುದು. ಮತ್ತೊಂದು ಯಂತ್ರ ರೀಪರ್ ಕಮ್ ಬೈಂಡರ್ ಅಂತ ಹೇಳ್ಬಿಟ್ಟಿದೆ. ಸೊ ಅದು ಏನ್ ಮಾಡುತ್ತೆ ಅಂತಂದ್ರೆ ಸುಮಾರು 2 ಗಂಟೆ ಸಮಯದಲ್ಲಿ 1 ಎಕರೆ ಪ್ರದೇಶದಲ್ಲಿ ಕಟಾವು ಮಾಡಿ ಸುಡಿಯನ್ನ ಕಟ್ಟಿಕೊಡುವಂತಹ ಒಂದು ಕೆಲಸ ಮಾಡುತ್ತೆ. ಸೊ ಮತ್ತೊಂದು ಯಂತ್ರ ಅಂತಂದ್ರೆ ಸಂಯುಕ್ತ ಕಟಾವಿನ ಯಂತ್ರ ಅಂತ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಸಂಯುಕ್ತ ಕಟಾವಿನ ಯಂತ್ರಗಳನ್ನು ದೊಡ್ಡ ದೊಡ್ಡ ಯಂತ್ರಗಳು ಇದ 60,000 ಬರುವುದ ಶುದ್ಧಿ ಮಾಡಿ ಭತ್ತವನ್ನು ಒಂದು ಭಾಗದಲ್ಲಿ ಅಂದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಈಗಾಗಲೇ ತಮ್ಮೆಲ್ಲರಿಗೂ ತಿಳಿಸ ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಟಿಬಿ ಅಂತ ಬೆಂದಂತ ಬೊಂಬಾಯಿ ತುಂಬ ಮುಖ್ಯ. ನೀರ್ ನೆಲೆ ನಿಂತಿದೆ ಅಂತ ಈಗಾಗ್ಲೇ ತಿಳಿದಿರೋ ಉಳಿದ ಕೇವಲ ಶೇಕಡ ಭೂಮಿಯ ಮೇಲ್ಭಾಗದಲ್ಲಿದೆ. ಅದರಲ್ಲೂ ಭೂಮಿಯಲ್ಲಿ ಲಭ್ಯ ಇರುವಂತ ನೀರು 0.3% ಮಾತ್ರ ಮಾನವನ ಬಳಕೆಗೆ ಉಪಯುಕ್ತವಾಗಿದೆ. ಇದು ಬಹು ಮುಖ್ಯವಾಗಿ ಎಲ್ಲರೂ ತಿಳಿಯಲೇಬೇಕಾದಂತ ಗಂಭೀರ ಸಂಗತಿ. ನಾವೆಲ್ಲ ಎಷ್ಟು ಬೇಗ ಬಿಟ್ಟಿಯಾಗಿ ನೀರನ್ನ ಬಳಕೆ ಮಾಡ್ತಿದ್ದೀವಿ ಅಂತ ನೆನೆಸ್ಕೊಂಡ್ರೆ ಭಯವಾಗ್ತದೆ. ಈಗ ಅನ್ನಿಸ್ತಾ ಐತೆ ನೋಡ್ರವ. ಅದು ಸರಿ. ಹಿಂದೆ ಇಷ್ಟೊಂದು ಹೆಚ್ಚು ಪ್ರಮಾಣದಲ್ಲಿ ನಮ್ ಜನ ನೀರನ್ನು ವೃಥ ವ್ಯರ್ಥವಾಗಿ ಖರ್ಚು ಮಾಡ್ತಾ ಇರ್ಲಿಲ್ವೇನೋ ಅಂತ ಅನ್ನಿಸ್ತಾ ಐತೆ ನನಗೆ. ಹಾಗಾದ್ರೆ ನಾವೆಲ್ಲ ಸೇರಿ ನೀರಿನ ಇತಿಹಾಸ, ವರ್ತಮಾನ, ಭವಿಷ್ಯದ ಕುರಿತು ವಿಶೇಷ ರೀತಿಯ ಒಂದು ಚರ್ಚೆ ಮಾಡೋಣ, ಏನಂತೀರಾ? ಹಾಗೆ ಆಗ್ಲಿ ಮೇಡಮ್, ಖಂಡಿತ ಚರ್ಚೆ ಮಾಡೋಣ. ಈ ತರ ಮಾಡೋಣ, ನಾನು ಈ ಬೋರ್ಡಿನ ಮೇಲೆ 3 ಬೇರೆ ಬೇರೆ ಬಾಕ್ಸ್ ಹಾಕೊಳ್ತೀನಿ. ಮೊನ್ನೆ ಅಂತ ಬರೀತೀನಿ, ಎರಡನೇದು ಇಂದು, ಮೂರನೇದು ನಾಳೆ. ಅರ್ಥ ಆಗ್ತಿದ್ಯಾ? ತಿಳಿತಾ ಇದೆ, ಹೇಳಿ ಮೇಡಮ್. ಮತ್ತೆ 3 ವಿಭಾಗ ಮಾಡ್ಕೊಳ್ಳೋಣ. ಮೊದಲನೆಯದು ನೀರಿನ ಮೂಲಗಳು, ಎರಡನೇದು ನೀರಿನ ಬಳಕೆಯ ವಿಧಾನಗಳು, ಮೂರನೇದಾಗಿ ಈ ಎಲ್ಲದರ ಒಟ್ಟು ಪರಿಣಾಮಗಳು. ಗೊತ್ತಾಯ್ತಾ? ಓ, ಗೊತ್ತಾಯ್ತು ಮೇಡಮ್. ಇದು ಒಂಥರ ಇಂಟ್ರೆಸ್ಟ್ ಆಗಿದೆ. ಈಗ ಹೇಳಿ, ನೀವು ಚಿಕ್ಕವರಾಗಿದ್ದಾಗ ನಿಮ್ಮೂರಿನಲ್ಲಿ ಎಲ್ಲೆಲ್ಲಿ ನೀರು ಸಿಗ್ತಾ? ಅವಾಗ ಬಿಡಿ ಮೇಡಮ್, ಮರಳಲ್ಲಿ ಸಣ್ಣ ಗುಂಡಿ ತೆಗೆದ್ರೆ ಸಾಕು, ತಿಳಿ ನೀರು ಉಕ್ಕಿ ಬರೋದು ಅಂತೀನಿ. ಹಾಗಿದ್ರೆ ಅದನ್ನ ಬಸಿ ನೀರು ಅಥವಾ ಸೀಪೇಜ್ ವಾಟರ್ ಅಂತ ಕರೆಯೋಣ, ಸರಿನಾ? ಆಮೇಲೆ ನಮ್ಮೂರ್ ಬಾವಿನಲ್ಲಿ ನೀರು ಕೈಗೆ ಸಿಗ್ತಾ ಇತ್ತು ಮೇಡಮ್. ಅಂದ್ರೆ ಬಾವಿಯಲ್ಲಿನ ನೀರಿನ ಮೂಲ ಅನ್ಬಹುದು. ಹೌದೌದು, ಕೆರೆಯಲ್ಲಿ ವರ್ಷ 9 ಕಾಲ ನೀರು ತುಂಬಿ ತುಳುಕ್ತಿತ್ತು ಅಂತೀನಿ. ಗುಡ್ಡು ತುದಿಲಿ ಕಲ್ ಪೊಟ್ರೆ ಒಳಗೂ ನೀರ್ ಸಿಗೋದಪ್ಪ. ಚಿಕ್ಕ ಮಕ್ಳು ನಾವು, ಅವಾಗ ದನ ಕಾಯಕ್ಕೆ ಅಂತ ನಮ್ಮಪ್ಪ ಹೋಗೋದಲ್ಲ ಅಪರೂಪಕ್ಕೆ, ಜೊತೆಗೆ ನಾವು ಹೋದ್ರೆ ಅಲ್ಲೇ ನೀರ್ ಕುಡಿತಾ ಇದ್ವಿ. ಎಂತ ಚೆನ್ನಾಗಿರೋದು ಅಂತೀರಾ? ಅದನ್ನ ಒರತೆ ಅಂತ ಕರೆಯೋರು. ಅಂದ್ರೆ ಒರತೆ ನೀರಿನ ಮೂಲ ಆಗಿತ್ತು. ನಮ್ ತೋಟದಲ್ಲಿ ಒಂದು ಹಳ್ಳ ಇತ್ತು, ಯಾವಾಗ್ಲೂ ಬತ್ತಿದ್ದೆ ನೋಡ್ಲಿಲ್ಲ ಮೇಡಮ್ ನಾನು. ಅಂದ್ರೆ ಹಳ್ಳ ಕೂಡ ಅಂದಿನ ಮುಖ್ಯವಾದ ನಮ್ ಜಮೀನಲ್ಲಿ ಒಂದು ಕಲ್ಯಾಣಿ ಇತ್ತು, ಅಲ್ಲಿ ಬಟ್ಟೆ ಒಗಿತಿದ್ದು, ಅದನ್ನು ಕೂಡ ಒಂದು ನೀರಿನ ಮೂಲ ಅನ್ಬಹುದಾ? ಖಂಡಿತ, ಅದು ಕೂಡ ನೀರಿನ ಮೂಲನೇ ಹೌದು. ಬೇರೆ ಎಲ್ಲಿ ನೀರ್ ಸಿಗ್ತಾ ಇತ್ತು ಹೇಳಿ ನೋಡೋಣ. ಊರ್ ಮುಂದೆ ಒಂದು ಕಟ್ಟೆ ಇತ್ತು, ಅಲ್ಲಿ ನೀರ್ ಸಿಗ್ತಾ ಇತ್ತು. ಸಣ್ಣ ಸಣ್ಣ ಗುಂಡಿಗಳಲ್ಲೆಲ್ಲ ಯಾವಾಗ್ಲೂ ನೀರಿರೋದು. ದೊಡ್ಡ ನದಿ, ಚಿಕ್ಕ ಹೊಳೆ, ಇಲ್ಲೆಲ್ಲ ನೀರು ಬೇಕಾದಷ್ಟು ಸಿಕ್ಕೋದು ಬಿಡ್ರಿ. ಇದೆಲ್ಲದಕ್ಕೂ ಮುಖ್ಯವಾಗಿ ಈ ಎಲ್ಲಾ ನೀರಿಗೆ ಮೂಲವಾದಂತ ಮತ್ತೊಂದನ್ನ ನೀವೆಲ್ಲ ಮರ್ತಿದೀರ. ಯಾವ್ದು ಯೋಚನೆ ಮಾಡಿ ಹೇಳಿ ನೋಡೋಣ. ಓಹೋ, ನನಗೆ ಗೊತ್ತಾಯ್ತು. ಇದೆಲ್ಲಕ್ಕಿಂತ ಮುಖ್ಯವಾದ ನೀರಿನ ಮೂಲ ಮಳೆ ಅಲ್ವಾ ಮೇಡಮ್? ವೆರಿ ಗುಡ್, ಅದ್ ಸರಿಯಾಗಿ ಹೇಳಿದ್ರಿ. ಆದ್ರೆ ಬರೀ ಮಳೆ ಅಲ್ಲ, ಕಾಲಕಾಲಕ್ಕೆ ಸರಿಯಾಗಿ ಬರ್ತಿದ್ದಂತ ಕರಾರುವಾಕ್ ಮಳೆ, ಹೌದೋ ಅಲ್ವೋ? ನೂರಕ್ಕೆ ನೂರು ನಿಜ ಮೇಡಮ್. ಇಂಥ ಮಳೆ ಇಂಥ ದಿವಸ ಬರುತ್ತೆ. ಯಾವ ರೀತಿ ಬಿಂದಿಗೆನ ಬಾವಿಗೆ ಒಳಗ್ ಬಿಟ್ಟು ಮೇಲಕ್ ನೀರು ಸುಲಭವಾಗಿ ಸೇರ್ತಿದ್ದು ಅಂತೀನಿ. ಬಾವಿಯಿಂದ ನೀರನ್ನ ಒಬ್ಬರೇ ಮೇಲಕ್ ಎಳಿತಾ ಇದ್ರ? ಪುರುಷರಾದ್ರೆ ಒಬ್ಬರೇ ಎಳಿಯೋರು, ಅದೇ ಹೆಣ್ಣು ಮಕ್ಕಳಾದ್ರೆ ಇಬ್ಬಿಬ್ರು ಒಟ್ಟಿಗೆ ಸೇರಿ ನೀರು ಸೇದೋರು. ಅದ್ರ ಜೊತೆಗೆ ನೀರನ್ನ ಅಡ್ಡೆ ಅನ್ನುವಂತ ಒಂದು ಸಾಧನದಲ್ಲಿ ಹೆಗಲ್ ಮೇಲೆ ಹೊತ್ಕೊಂಡ್ಬಂದು ಮನೆಗೆ ತರ್ತಾ ಇದ್ರು. ನಮ್ಮ ಮನೇಲಿ ಒಂದು ಕ್ವಾಣ ಇತ್ತು, ಅದ್ರ ಮೇಲೆ ಸಬರ ಅನ್ನ ಅಂತ ಒಂದು ಕಬ್ಬಿಣದ ಸಾಧನ ಹಾಕ್ತಿದ್ವಿ. ಅದು ಬಾವಿ ಹತ್ರ ಹೋಗ್ತಿತ್ತು. ಅಲ್ಲಿ ಯಾರಾದ್ರೂ ನೀರ್ ತುಂಬಿಸಿಟ್ರೆ ಆ ಸೀದಾ ಮನೆಗ್ ಬರ್ತಿತ್ತು. ಮತ್ತೆ ನಾವು ನೀರ್ ಖಾಲಿ ಮಾಡ್ಕೊಂಡು ಆ ಸಬರವನ್ನ ಕೋಣದ ಮೇಲೆ ಹಾಕಿದ್ರೆ ಸೀದಾ ಬಾವಿ ಹತ್ರ ಹೋಗಿ ನಿಲ್ತಿತ್ತು ಅಂತೀನಿ. ನಮಗ್ ಕೆಲಸನೇ ಇಲ್ಲ, ಕೋಣನೇ ನೀರ್ ತತ್ತಿತ್ತು ನಮ್ಮ ಮನೇಲಿ ಅಂತೀನಿ. ಈ ವಿಷಯ ನನ್ಗೂ ಹೊಸದಪ್ಪ. ಹಳೆ ವ್ಯವಸ್ಥೆಯಲ್ಲಿದ್ದ ಅನುಕೂಲಕರ ವಿಚಾರಗಳನ್ನ ನಿಮ್ಮಿಂದ ನಾನು ಕೂಡ ಬೇರೆ ಇನ್ಯಾವ ಸಾಧನೆಗಳ ಬಳಕೆ ಆಗ್ತಾ ಇದ್ವು? ತೋಟಗಳಲ್ಲಿ ನೀರ್ ಹರಿಸೋಕೆ ಕಪಿಲೆ, ಏತ ಮುಂತಾದ ಪರಿಕರಗಳನ್ನ ಉಪಯೋಗಿಸ್ತಿದ್ವು ಮೇಡಮ್. ಈ ರೀತಿಯ ಬಳಕೆಯ ಪರಿಣಾಮಗಳು ಏನು ಅಂತ ಹೇಳ್ಬಹುದಾ? ಈ ವ್ಯವಸ್ಥೆ ತುಂಬಾ ಸರಳವಾಗಿತ್ತು, ಮತ್ತೊಬ್ಬರ ಮೇಲೆ ಅವಲಂಬನೆ ಕಡಿಮೆ ಆಗಿತ್ತು ಅಂತೀನಿ. ಹೌದು, ಯಾವಾಗ ಬೇಕಾದ್ರೂ ನೀರ್ ತರಬಹುದಿತ್ತು, ಒಬ್ರಿಗೊಬ್ರಿಗೆ ಸಹಕಾರನೂ ಕಂಡು ಬರ್ತಿತ್ತು, ಶರೀರಕ್ಕೆ ವ್ಯಾಯಾಮನೂ ಆಗ್ತಿತ್ತು ಮೇಡಮ್. ಅದರಿಂದ ಬಾವಿ, ಕೆರೆ, ಕಟ್ಟೆ, ಕಾಲುವೆಗಳು ಒಂದ್ ರೀತಿ ಇವತ್ತಿನ ಟಿವಿ ಪೇಪರ್ ತರ ಸುದ್ದಿ ಮುಟ್ಟಿಸುವ ಕೇಂದ್ರಗಳಂತೆ ಇದ್ವು. ನಮ್ಮೂರು, ಪಕ್ಕದೂರು, ರಾಜ್ಯದ್ದು, ದೇಶದ್ದು ಸಮಾಚಾರಗಳೆಲ್ಲ ಅಲ್ಲೇ ತಿಳಿತಿದ್ವು. ಆ ಊರ್ ಮದ್ವೆ, ಈ ಊರ್ ಜಾತ್ರೆ, ಹಬ್ಬ ಹರಿದಿನಗಳ ಸುದ್ದಿ ಅಲ್ಲೇ ತಿಳಿತಾ ಇತ್ತು. ನೀರನ್ನ ತುಂಬಾ ಕಷ್ಟ ಬಿದ್ದು ದೈಹಿಕ ಶ್ರಮ ಹಾಕಿ ತರ್ತಾ ಇದ್ದಿದ್ರಿಂದ ಮಿತವಾಗಿ ಭೂಮಿ ಮೇಲ್ಭಾಗದಲ್ಲೇ ನೀರು ಸಮೃದ್ಧವಾಗಿತ್ತು, ವ್ಯವಸ್ಥೆ ಸರಳವಾಗಿತ್ತು, ಮೈ ಮನಸ್ಸಿಗೆ ವ್ಯಾಯಾಮ ಆಗ್ತಾ ಇತ್ತು. ಮೂಲಗಳ ಬಗ್ಗೆ ತಿಳಿಯೋ ಪ್ರಯತ್ನ ಮಾಡೋಣವಾ? ತಿಳಿಯಲೇಬೇಕು ಮೇಡಮ್, ನಮಗೀಗ ಕುತೂಹಲ ಉಂಟಾಗಿದೆ ಮೇಡಮ್. ಈಗ ಹೇಳಿ, ಈ ಹೊತ್ತಿನ ಇಂದಿನ ನೀರಿನ ಮೂಲಗಳು ಯಾವ್ಯಾವು? ಬತ್ತೋಗಿದೆ, ಇದ್ದಷ್ಟಿಷ್ಟು ಬಾವಿಯನ್ನು ನಾವೇ ಮುಚ್ಚಾಕಿದ್ದೇವೆ. ನೀರಿನ ಮೂಲ ಅಂತ ಇರೋದು ಬರೀ ಬೋರ್ವೆಲ್. ಅದು ಎಂತ ಬೋರ್ವೆಲ್? ಸಾವಿರಾರು ಅಡಿ ಆಳದ ಬೋರ್ವೆಲ್. ಸುರಿಬಾರದಷ್ಟು ಮಳೆ ಸುರಿದು ಇರೋ ಬರ ಕೊಳವೆ ಬಾವಿ, ಸೇದ ಬಾವಿ, ಹಳ್ಳ, ಗುಂಡಿ ಉಕ್ಕಿ ಹರಿತಾ ಇವೆ. ಸಾವಿರ ಅಡಿ ಕೊಳವೆ ಬಾವಿ ಕೊರೆಯೋದು ಅನ್ನೋದು ಏನ್ ಬೇಕಾಗಿಲ್ಲ ಬಿಡಿ. ಎರಡು ವರ್ಷದ ಕತೆ ಬಿಡಿ, ಅದಕ್ಕಿಂತ ಹಿಂದೆ 10 ವರ್ಷಗಳ ತನಕ ನೀರಿನ ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅದನ್ನ ಮನಸ್ಸಿನಲ್ಲಿಟ್ಕೊಂಡು ಚರ್ಚೆ ಮಾಡೋಣ. ನೀವು ಹೇಳಿದ್ರಲ್ಲ ಸುರಿಬಾರ್ದ್ ಮಳೆ ಸುರಿತು ಅಂತ, ಅದರರ್ಥ ಪ್ರಕೃತಿ ಏರುಪೇರಾಗಿದೆ ಅನ್ನೋದನ್ನ ನಾವು ತಿಳಿಬೇಕು. 10 ವರ್ಷ ಒಂದೇ ಸಮನೆ ಮಳೆ ಬರದೇ ಇರೋದು, ಬಂದ್ರೆ ಮನೆ ಬೆಳೆ ಎಲ್ಲಾನು ಮಳೆ ಬಂದ್ರೆ ಹಸಿರು ಬರ, ಮಳೆ ಬರ್ದಿದ್ರೆ ಒಣ ಬರ, ಎರಡೂ ಕೂಡ ಒಳ್ಳೇದಲ್ಲ. ಸರಿ, ಇತರೆ ನೀರಿನ ಮೂಲಗಳು ಯಾವ್ಯಾವು? ಒತ್ತುವರಿ ಆದ್ರೂ ಕೂಡ ಅಲ್ಲಲ್ಲಿ ಅಷ್ಟಿರೋ ಕೆರೆಗಳು ಇದಾವೆ. ಊಳ್ ತುಂಬಿಕೊಂಡು ಮಾಲಿನ್ಯದಿಂದ ಕೂಡಿರುವ ನದಿ ಹಳ್ಳಗಳು, ಅಲ್ಲಲ್ಲಿರುವ ದೊಡ್ಡ ದೊಡ್ಡ ಡ್ಯಾಮ್ಗಳು ಅಂತೀನಿ. ಮುಖ್ಯವಾಗಿ ಬಂದ್ರೆ ಉಚಿತ ಮಳೆ. ಒಟ್ಟಾರೆ ನೋಡೋದಾದ್ರೆ 50 ವರ್ಷದ ಹಿಂದಿನ ಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಭಾರಿ ವ್ಯತ್ಯಾಸಗಳಾಗಿದೆ. ಆಯ್ತು, ಈಗ ಇವತ್ತು ನಾವು ನೀರನ್ನ ಬಳಸೋ ತುಂಬಿಕೊಂಡು ಬರೋಕ್ಕೂ ಆಗಲ್ಲ. ಅದ್ರ ಜೊತೆಗೆ ಬೇರೆ ಯಾವ ಪರಿಣಾಮ ಆಗ್ತಾ ಇದೆ? ತುಂಬಾ ಆಳದಿಂದ ಬರೋ ನೀರಿನಲ್ಲಿ ಆರೋಗ್ಯಕ್ಕೆ ಮಾರಕವಾದ ಲವಣಾಂಶಗಳು, ಕೆಲವೊಂದು ವಿಷಯುಕ್ತ ಅಂಶಗಳು ಇರ್ತವೆ. ಮಂಡಿ ನೋವು ಬರುತ್ತೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಬರೀ ಅಷ್ಟೇ, ನೀರಿಂದ ಯವ್ವನದಲ್ಲೇ ವಯಸ್ಸಾದ ಕಲಿಬೇಕು. ಕೂಡಿಟ್ಟ ಅಂತರ್ಜಲ ಬರೀ ನಮ್ಗೆ ಸೇರಿದ್ದು ಅನ್ನೋ ಸ್ವಾರ್ಥ ಬಿಡ್ಬೇಕಣ್ಣ. ನೀರಿನ ಮೂಲಗಳನ್ನು ಶುದ್ಧವಾಗಿ ಅಂತರ್ಜಲ ಮಟ್ಟವನ್ನ ಹೆಚ್ಚಿಸಬೇಕು. ಕೃಷಿ ಹೊಂಡ ಬದುಗಳ ನಿರ್ಮಾಣ ಮಾಡಬೇಕು. ಸ್ತುತಿ ಬಿ ಸಿದ್ದಣ್ಣ, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಯಳಗೋಡು ಗ್ರಾಮದ ಮಾತಾಡಿಸ್ತಾ ಇದೀವಿ. ಅವರು ಈ ಒಂದು ತೆಗೆದುಕೊಳ್ಳೋಣ. ಹೇಳಿ, ಒಂದು ನಾಲ್ಕೈದು ಎಮ್ಮೆ, ಒಂದು ನಾಲ್ಕೈದು ಹಸುಗಳಿದ್ವು. ನಾವು ಅಣ್ಣ ಬಹುತೇಕ ನಾವು ಎಮ್ಮೆ ಹಸುಗಳು ಹೊಂದಾಣಿಕೆ ಬರಲ್ಲ ಅಂತೇಳಿ ನಾವು ಅದನ್ನ ಪಾಲು ಮಾಡ್ಕೊಂಡು ನಾವು ಹಸು ತಗೊಂಡಿದ್ವಿ. ನಮ್ಮ ತಮ್ಮರಿಗೆ ಎಮ್ಮೆ ಕೊಟ್ಟಿದ್ವಿ ಸರ್. ಬಹುತೇಕ ಹಸುಗಳನ್ನೇ ನಾವು ಅವನ್ನ ಜೀರ್ಣೋದ್ಧಾರ ಮಾಡ್ಬೇಕಾಗಿತ್ತು ಸರ್. ಇದರಲ್ಲಿ ಒಬ್ಬಂಟಿಗಾಗಿ ಇದನ್ನ ಮಾಡ್ತಕ್ಕಂಥದ್ದು ಬಹಳ ಕಷ್ಟ. ಈಗ ಹಸುಗಳು ಅಂತಂದ್ರೆ ಯಾವ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರ? ಹಸುಗಳು ಸಾಕ್ಬೇಕು ಅಂತಂದ್ರೆ ನಮ್ಮ ಹಳೆ ಪದ್ಧತಿ ಹಳ್ಳಿಕಾರ ದನಿಗಳನ್ನ ನಾವು ಸಾಕ್ಬೇಕು ಅಂತ ನಮ್ಮ ಆಸೆ ಇದೆ. ನಾಟಿ ಹಸುವನ್ನು ನಾವು ಎತ್ತು ಕರುಗಳನ್ನು ಪಡಿಬಹುದೇ ಹೊರತಾಗಿ ಆರ್ಥಿಕವಾಗಿ ನಾವು ಬಲಿಷ್ಠರಾಗಲು ಸಾಧ್ಯ ಇಲ್ಲ. ಕಾರಣ ಅವು ಕೊಡ್ತಕ್ಕಂಥ ನಾವು ಎಷ್ಟೇ ಆರೋಗ್ಯಕ್ಕೆ ಮಾರಕ ಆದರೂ ಸಹ ನಾವು ಅಂಥದೇ ಆದ ಉತ್ಪಾದನೆ ಮಾಡಲಿಕ್ಕೆ ನಾವು ರೈತರು ಇವತ್ತು ಅದ್ರ ಮಾರು ಹೋಗಿಬಿಟ್ಟಿದ್ದೀವಿ. ಈಗ ಒಳ್ಳೆ ನಮ್ಮದೇ ಆದಂಥ ಒಂದು ಜಾಗದಲ್ಲಿ ನಾವು ಒಂದು ಸರಿಯಾದ ಒಂದು ಶೆಡ್ ಹಾಕಿ ಅದಕ್ಕೆ ಸರಿಯಾದಂಥ ಅರ್ಧ ಎಕರೆ ನೇಪರ್ ಸೊಪ್ಪೆಯನ್ನು ಬೆಳೆದು ಒಂದು 4 ಆಕಳ ಹಸು ಈಗ ಮನೆ ಹತ್ರ ಅವಕ್ಕೆಲ್ಲ ನಮ್ಮ ಇನ್ನೊಂದು ಸೈಟ್ ಇದೆ ಸರ್, ಅಲ್ಲೇ ನಾವು ದನಗಳಿಗಾಗಿ ವಿಶೇಷವಾದ ಕೊಠಡಿಯನ್ನು ಕಟ್ಟಿಸಿದ್ವಿ ತಂದೆ ಕಾಲದಲ್ಲಿ, ಅವೆಲ್ಲ ವ್ಯವಸ್ಥಿತವಾಗಿದೆ. ಈಗೆಲ್ಲ ಪ್ರತಿನಿತ್ಯ ಈಗ ಹಸುಗಳಿಗೆ ಏನೇನು ಆಹಾರ ಕೊಡ್ತೀರಾ? ಮೇವುಗಳು, ಹಸಿ ಮೇವು, ಒಣಮೇವು, ಈಗ ಇವಕ್ಕೆಲ್ಲ ಏನು ಕೊಡ್ತಾ ಇದೆ ಸರ್? ನೇಪರ್ ಕಡ್ಡಿ, ರಾಗಿ ಹುಲ್ಲು, ರೌದಿ. ಒಂದು ಸ್ವಲ್ಪ ನಾವ್ ಹೆಂಗೆ ರುಚಿ ರುಚಿಯಾಗಿ ಊಟ ಮಾಡ್ತೀವೋ ಅವಕ್ಕೂ ಕೂಡ ಅವು ಬಾಯಿಲ್ದ ಕೊಡ್ತದೆ. ಈಗ ವರ್ಷದ ಎಲ್ಲಾ ಕಾಲದಲ್ಲೂ ನಿಮಗೆ ಹಸಿಮೇವು ಸಿಗುತ್ತಾ? ಹಸುಗಳಿಗೆ ಸಿಗಲ್ಲ ಸರ್, ನಮ್ಮ ನೀರಾವರಿ ಆಶ್ರಿತ ಪ್ರದೇಶ ಆದ್ರೆ ನಾವು 365 ದಿವಸ ಹಸಿಮೇವನ್ನು ನಿರ್ಮಾಣ ಮಾಡ್ಕೋಬಹುದು. ಇನ್ನೊಂದು ಹಸಿ ಹುಲ್ಲು ಸಿಗ್ತದೆ. ಬೇಸಿಕ ತೋರ್ಸ್ಕಿಂತ ಅವರು ಬಂದಾಗ, ಮನೆ ಬಾಗಿಲು ಬಂದಾಗ ನಾವು ಜಾಗೃತ ವಹಿಸ್ತಿಲ್ಲ. ನಮ್ಮ ದನಗಳು ಹಸುಗಳು ಬಲಿಯಾಗದೆ ನಾವು ಮತ್ತು ಬಾಯಿ ಮೇಸರು.